ಚಿತ್ರ ಪ್ರದರ್ಶನಗೊಳ್ಳುತ್ತಿದೆ. ಬೆಂಗಳೂರಿನ ಕೆಸಿಡಿಸಿ ಘಟಕದಲ್ಲಿ ಇರುವ ಅನುಪಯುಕ್ತ ತ್ಯಾಜ್ಯವನ್ನು ಕೂಡಲೇ ವಿಲೇವಾರಿ ಮಾಡಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪಶ್ಚಿಮ ಹಾಗೂ ದಕ್ಷಿಣ ನಗರ ಪಾಲಿಕೆಯಲ್ಲಿ ಕಚೇರಿಗಳ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ವೇಳೆ ಮಾತನಾಡಿದ ಅವರು, ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಪ್ರತಿನಿತ್ಯ 300 ಮೆಟ್ರಿಕ್ ಟನ್ ತ್ಯಾಜ್ಯ ಸಂಸ್ಕರಣೆ ಮಾಡಬಹುದಾಗಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆ, ರಾಜಧಾನಿ ತೊರೆಯಲು ನಿರ್ಧರಿಸಿದ ಖಾಸಗಿ ಕಂಪನಿ, ಉದ್ಯಮಿಗಳ ಕಳವಳ. ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮತ್ತೊಮ್ಮೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ರಾಜ್ಯದೆಲ್ಲೆಡೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ, ಕ್ಷಯಮುಕ್ತ ಭಾರತಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ರಾಜ್ಯಕ್ಕೆ ಬಾಕಿ ಇರುವ ಯೂರಿಯಾ ತ್ವರಿತ ಬಿಡುಗಡೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಮತ್ತು ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ಐಟಿಯಿಂದ ಮತ್ತೆ ಉತ್ಖನನ, ಮೂಳೆ ಮಣ್ಣು ಸಂಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು. ಹಾಗೆಯೇ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ಬೇರೆ ರೈತರು ಕೂಡ ತಮ್ಮ ಜ್ಞಾನವನ್ನು ಹೆಚ್ಚಿಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಕೂಡ ತಾವು ಪಡಬಹುದು ಅಂತ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡುಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನೋಡಿ, ಇವತ್ತು 17 ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನ. ಹೌದು. ಮತ್ತು ಈ ಸಂದರ್ಭದಲ್ಲೇ ಇಡೀ ದೇಶದಾದ್ಯಂತ ಸ್ವಚ್ಛತಾ ಹೀ ಸೇವಾ ಎನ್ನುವಂಥ ಒಂದು ಅಭಿಯಾನ ಕೂಡ ಪ್ರಾರಂಭವಾಗಿದೆ. ಅಂದರೆ ಇಡೀ ದೇಶದಲ್ಲಿ ಒಂದು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕ ಸ್ಥಳಗಳು, ಕಚೇರಿಗಳು ಇವುಗಳನ್ನು ಸ್ವಚ್ಛಪಡಿಸುವಂಥ ಒಂದು ಅಭಿಯಾನ. ಸಾರ್ವಜನಿಕರು ಇದರಲ್ಲಿ ಹೆಚ್ಚೆಚ್ಚಾಗಿ ಭಾಗವಹಿಸಬೇಕಾಗತ್ತೆ. ಜೊತೆಗೆ 25 ಈ ತಿಂಗಳು ಏಕ್ ದಿನ್ ಏಕ್ ಗಂಡ ಏಕ್ ಸಾತ್ ಅಂತ, 25 ಒಂದು ಗಂಟೆ ಎಲ್ಲರೂ ಸೇರಿ ಸ್ವಚ್ಛತೆಯಲ್ಲಿ ತೊಡಗೋದು ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಇದರ ಅಂಗವಾಗಿ. ಇದು 17 ಅಂದರೆ ಇವತ್ತಿನ ಪ್ರಾರಂಭವಾಗಿ 2 October ಗಾಂಧಿ ಜಯಂತಿವರೆಗೂ ಕೂಡ ಮುಂದುವರಿಯುತ್ತೆ. ಗಾಂಧೀಜಿಯವರಂತೂ ಸ್ವಚ್ಛತೆಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಟ್ಟಿದ್ದರು, ಸ್ವಚ್ಛತೆಯೇ ದೈವತ್ವ ಅಂತಂದು ಹೇಳಿದರು. ಹಾಗಾಗಿ ಮತ್ತು ಅವರು ಈ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಕಡೆ ಸೇರಿಕೊಂಡು ಸಮಾವೇಶ ಮಾಡಿದಾಗ ಅವರೇ ಸ್ವಚ್ಛತಾ ಒಂದು ಕೆಲಸದಲ್ಲಿ ತೊಡಗ್ತಾ ಇದ್ದರು. ಅಲ್ಲಿ ಕಸವನ್ನು ಗುರಿಸುವಂಥದ್ದು, ಶೌಚಾಲಯಗಳನ್ನು ಸ್ವಚ್ಛ ಮಾಡುವಂಥದ್ದು, ಇದರಲ್ಲಿ ತಾವೇ ಮುಂದಾಗ್ತಾ ಇದ್ರು. ಬೇರೆಯವ್ರಿಗೆ ಹೇಳೋದಕ್ಕಿಂತನೂ ಅವರೇ ಮಾಡಿ ತೋರಿಸ್ತಾ ಇದ್ರು, ಬೇರೆಯವರು ಅವ್ರನ್ನ ಅನುಸರಿಸ್ಬೇಕಾಯಿತು. ಆ ರೀತಿಯಿಂದ ಒಂದು ತತ್ವವನ್ನು ಅನುಸರಿಸ್ತಾ ಇದ್ರು. ಈ ಸ್ವಚ್ಛತಾ ಹೀ ಸೇವಾ ಇವತ್ತು ಪ್ರಾರಂಭ ಆಗಿದೆ, ದೇಶದಾದ್ಯಂತ ಈ ಸ್ವಚ್ಛತೆ ಕೆಲಸ ಪ್ರಾರಂಭ ಆಗಿದೆ. ಇದು ಮುಖ್ಯವಾಗಿ ಒಂದು ಪಾಕ್ಷಿಕ 15 ದಿನ ನಡೆಯುತ್ತೆ, ಅಕ್ಟೋಬರ್ 2ರವರೆಗೆ. ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ತೊಡಕೋಬೇಕಾಗತ್ತೆ. ಜೊತೆಗೆ ನಮ್ಮ ಕೃಷಿನಲ್ಲಿ ಏನು ಅಂದರೆ ಯಾವುದೂ ಕೂಡ ಕಸ ಅನ್ನೋದೇ ಇಲ್ಲ. ಯಾಕೆಂದರೆ ಈ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಎಲ್ಲ ಬಂದಮೇಲೆ, ಮತ್ತು ಮೊದಲು ರಾಸಾಯನಿಕ ಗೊಬ್ಬರ ಹಾಕಿದಾಗ ಒಳ್ಳೆ ಫಲಿತಾಂಶ ಬಂತು, ಆಮೇಲೆ ಅದರಿಂದ ಏನು ಕೆಟ್ಟದ್ದಾಗತ್ತೆ ಅಂತ ಎಲ್ಲರಿಗೂ ಗೊತ್ತಾಗೋಯಿತು. ಹಾಗಾಗಿ ಸಾವಯವ ವಸ್ತುಗಳನ್ನು ಹೆಚ್ಚೆಚ್ಚು ನಮ್ಮ ಭೂಮಿಗೆ ಸೇರಿಸಿದಷ್ಟು ನಮ್ಮ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಯಿತು. ಇವತ್ತು ನಗರ ಪ್ರದೇಶದಲ್ಲಿ ಸಿಗುವಂಥ ತ್ಯಾಜ್ಯವನ್ನು ಕೂಡ ಸಿಟಿ ಕಾಂಪೋಸ್ಟ್ ಅಂತ ಒಂದು ಪರಿವರ್ತನೆ ಮಾಡಿ ನಮ್ಮ ಕೃಷಿಗೆ ಬಳಸ್ಕೊಳ್ಳುವಂಥದ್ದು ಪ್ರಯತ್ನಗಳು ಬಹಳಷ್ಟು ನಗರಗಳಲ್ಲಿ ನಡೀತಾ ಇದ್ದಾವೆ. ಯಾಕೆಂದರೆ ತ್ಯಾಜ್ಯ ಅಷ್ಟರ ಮಟ್ಟಿಗೆ ಉತ್ಪಾದನೆ ಆಗ್ತಾ ಇದೆ, ವಿಶೇಷವಾಗಿ ಕಳೆಯುವಂಥ ತ್ಯಾಜ್ಯ. ನಗರ ಪ್ರದೇಶದಲ್ಲಿ ಈ ಪ್ರಯತ್ನ ನಡೀತಾ ಇರುವಾಗ ಹಳ್ಳಿಗಳಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾವೆ. ಮತ್ತು ನಮ್ಮ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಏನು ಬಿದ್ದಿರುತ್ತಲ್ಲ, ತರಗಾಗ್ಬೋದು, ವ್ಯರ್ಥವಾದ ಪದಾರ್ಥಗಳು ಕಳೆಯುವಂಥವು, ಅವನ್ನು ಬಳಸ್ಕೊಂಡು ಗೊಬ್ಬರವನ್ನು ತಯಾರಿಸ್ಕೊಳ್ಳೋ ಕಡೆಗೆ ಗಮನ ಕೊಡಬೇಕು. ಈಗ ನಮ್ಮ ಕಾಫಿ ತೋಟದಲ್ಲೇ ಆಗಲಿ ತೊಟ್ಲು ಗುಂಡಿಗಳು ಅಂತ ತೆಗಿತಾರೆ, ಅಲ್ಲಿ ನೀರು ಮತ್ತು ಮಣ್ಣಿನ ಕೊಚಣೆಯನ್ನು ತಪ್ಪಿಸೋದಕ್ಕೋಸ್ಕರ. ಅಲ್ಲಿ ಸಾಕಷ್ಟು ಗಿಡ ಮರಗಳ ಒಂದು ತೆರಗೆಲೆಗಳು ಬಿದ್ದಿರುತ್ತೆ, ಮಣ್ಣು ಕೂಡ ಅಲ್ಲಿ ಶೇಖರಣೆ ಆಗಿರುತ್ತೆ, ಅದನ್ನೆಲ್ಲ ಕೂಡ ಮತ್ತೆ ಗೊಬ್ಬರವಾಗಿ ಅವರು ಬಳಸ್ಕೊಳ್ಳೋದಕ್ಕೆ ಕಡೆಗೆ ಗಮನ ಕೊಡಬೇಕು. ಮುಖ್ಯವಾಗಿ ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಭೂಮಿಯಿಂದ ಏನು ಪೋಷಕಾಂಶಗಳನ್ನು ಹೀರ್ಕೊಂಡಿರುತ್ತಲ್ಲ ಗಿಡ ಮತ್ತು ಮರಗಳು, ಮತ್ತೆ ಅದನ್ನು ನಾವು ಭೂಮಿಗೆ ಸೇರಿಸಿದಂತಾಗತ್ತೆ. ಇದರಿಂದ ನಾವು ಸುಸ್ಥಿರ ಕೃಷಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದರ ಕಡೆಗೆ ಈ ಸಂದರ್ಭದಲ್ಲಿ ಕೃಷಿಕರು ಕೂಡ ಗಮನವನ್ನು ಕೊಡಬೇಕಾಗತ್ತೆ ಅಂತ ನಾವು ಹೇಳ್ಬೋದು. ಸ್ವಚ್ಛತಾ ಹೀ ಸೇವಾ ಅಭಿಯಾನ ಇದೊಂದು ಪಾಕ್ಷಿಕ ಕಾರ್ಯಕ್ರಮ, ಇದರಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ನಿನ್ನೆ ಮತ್ತು ಮೊನ್ನೆ 2 ದಿನ ಒಂದು ಸಮ್ಮೇಳನ ಕೂಡ ನಡೆದಿದೆ ದೆಹಲಿಯಲ್ಲಿ, ರಾಷ್ಟ್ರೀಯ ಕೃಷಿ ಸಮ್ಮೇಳನ ಅಂತ, ಅದು ಹಿಂಗಾರಿಗೆ ಸಂಬಂಧಪಟ್ಟಿದ್ದು. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿ ಒಂದು ಸಂತೋಷದ ವಿಷಯ ಅಂತಂದರೆ, 2024 ಮತ್ತು 2025 ನಮ್ಮ ಉತ್ಪಾದನೆ 35.4 ಕೋಟಿ ಟನ್ನಷ್ಟು ಆಗಿದೆ. ಇದು ಬಹಳ ಹೆಮ್ಮೆಯ ವಿಷಯ. 33 ಕೋಟಿ ಟನ್ನಷ್ಟು ಇದ್ದಿದ್ದು ನೋಡಿ 35.4 ಕೋಟಿ ಟನ್ ಆಗಿದೆ, ಅಂದರೆ 353.96 ಮಿಲಿಯನ್ ಟನ್, ಅಂದರೆ 10 ಲಕ್ಷ ಟನ್ ಆಗಿದೆ. ಮತ್ತು ಈ 2025-26 ಈ ಸಾಲಿಗೆ 362.5 ಮಿಲಿಯನ್ ಟನ್ ಗುರಿಯನ್ನು ನಿಗದಿ ಮಾಡಲಾಗಿದೆ ಅಂತೆ. ಇದು 21.66 ಮಿಲಿಯನ್ ಟನ್ ಹೆಚ್ಚಾಗುತ್ತೆ ಅಂತಂದು ಹೇಳಿದ್ದಾರೆ ಗುರಿ. ಮುಖ್ಯವಾಗಿ ನಮ್ಮ ಆಹಾರ ಧಾನ್ಯಗಳು, ಅದು ಭತ್ತ ಆಗ್ಬೋದು, ಗೋಧಿ, ಜೋಳ, ನೆಲಗಡಲೆ, ಸೋಯಾ ಅವರೆ, ಇಂತಹ ಒಂದು ಬೆಳೆಗಳಲ್ಲಿ ಸಾಕಷ್ಟು ಇಳುವರಿ ಹೆಚ್ಚಾಗಿದೆ ನೋಡಿ. ಇದು ಒಂದು ರೀತಿ ಅಂತ ಹೆಚ್ಚಾಗಿ ವಿಷಯ ಗೊತ್ತಾಗಲ್ಲ, ಇದು ನಮ್ಮ ರೈತರ ಪ್ರಯತ್ನದಿಂದ ಇದು ಆಗಿರುವಂಥದ್ದು. ಆದ್ದರಿಂದ ಎಲ್ಲ ರೈತರು ಕೂಡ ಅಭಿನಂದನಾರ್ಹರು ಅಂತ ನಾವು ಹೇಳ್ಬೋದು. ನಮ್ಮ ರೈತರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಖಂಡಿತ, ಒಂದು ರೀತಿ ಇದು ಭಾಳ ಶಾಂತವಾಗಿ ನಡೆಯುವಂಥ ಕ್ರಾಂತಿ. ನಾವು ಮೊದಲೆಲ್ಲ 300 ದಶಲಕ್ಷ ಟನ್ ಮೀರ್ತಲ್ಲ ಅಂತಂದು ಒಂದು ಸಂತೋಷ ಆಗಿತ್ತು. 350 ದಶಲಕ್ಷ ಟನ್ ಮೀರಿದೆ ಈಗ ಆಹಾರ ಉತ್ಪಾದನೆ. ಅಂದರೆ ನಮ್ಮಲ್ಲಿ ಉತ್ಪಾದನೆ ಅಂತ ಆಗುವಂಥ ಆಹಾರವನ್ನು ಈಗ ಶೇಖರಣೆ ಮಾಡೋದಕ್ಕೆ ನಾವು ಧಾನ್ಯ ಭಂಡಾರಗಳನ್ನು ನಿರ್ಮಾಣ ಮಾಡೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇವತ್ತು ಉತ್ಪಾದನೆ ಆಗ್ತಾಯಿದೆ. ಆದ್ದರಿಂದ ಈ ಸಮ್ಮೇಳನದಲ್ಲಿ ಮುಖ್ಯವಾದ ಒಂದು ವಿಚಾರ ಏನು ಅಂತಂದರೆ, ಮೊದಲು ಮುಂಗಾರಿನಲ್ಲಿ ಕೂಡ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ನಡೀತು. ಹೌದು, ನಮ್ಮ ಒಂದು ಕೊಡಗು ಜಿಲ್ಲೆಯಲ್ಲಿ ಕೂಡ ಎಲ್ಲ ಒಂದು ಗುಚ್ಛ ಗ್ರಾಮಗಳಲ್ಲೂ ಪ್ರತಿದಿನ 2-2 ಒಂದು ಗ್ರಾಮಗಳಲ್ಲಿ ಗುಚ್ಛ ಗ್ರಾಮಗಳಲ್ಲಿ ಇದು ನಡೀತು. ಗುಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗ್ಬೋದು, ಮತ್ತು ಕೃಷಿ ವಿಶ್ವವಿದ್ಯಾಲಯದ ತಜ್ಞರು, ವಿವಿಧ ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕಾ ಇಲಾಖೆ ಆಗ್ಬೋದು, ಮತ್ತು ಪಶುಸಂಗೋಪನಾ ಇಲಾಖೆ, ಕಾಫಿ ಮಂಡಳಿ, ಮತ್ತು ನಮ್ಮ ಈ ಅಪ್ಪಂಗಳದ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ, ಇವರೆಲ್ಲ ಸೇರಿ ಇದರಲ್ಲಿ ರೈತರಿಗೆ ಎರಡು ತಂಡಗಳನ್ನು ಮಾಡಿಕೊಂಡು ಪ್ರತಿದಿನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾ ಹೋದರು ಗುಚ್ಛ ಗ್ರಾಮಗಳಲ್ಲಿ. ಇದು ಮತ್ತೆ ಈಗ ಅಕ್ಟೋಬರ್ 3 ಪ್ರಾರಂಭವಾಗ್ತಾ ಇದೆ. ಇದು ಹಿಂಗಾರಿಗೆ ವಿಶೇಷವಾಗಿ, ಹಿಂಗಾರು ಬೆಳೆಗಳು ಇಲ್ಲಿ ಕಡಿಮೆ ಇದ್ದರೂ ಕೂಡ ತತ್ಕಾಲದಲ್ಲಿ ಏನು ಬೆಳೆಗಳಿರುತ್ತಲ್ಲ, ಈಗ ಕಾಫಿನಲ್ಲಾಗ್ಬೋದು, ಮತ್ತು ಅಡಿಕೆಯಲ್ಲಾಗ್ಬೋದು, ಭತ್ತ, ಮತ್ತು ಏಲಕ್ಕಿ, ಕರಿಮೆಣಸು, ಕೋಕೋ, ಇಂಥ ಬೇರೆ ಬೇರೆ ಬೆಳೆಗಳಿದ್ದಾವೆ, ಅಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಬೋದು, ಮತ್ತು ಯಾವ್ಯಾವ ಸಾಧ್ಯವಾಗುತ್ತೆ ಬೆಳೆಗಳು ಅವುಗಳನ್ನು ಬೆಳೆಯೋದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಅಭಿಯಾನ ಮತ್ತೆ ಅಕ್ಟೋಬರ್ 3 ಪ್ರಾರಂಭ ಆಗ್ತಾ ಇದೆ. ಅದು ಒಂದು ಮುಖ್ಯವಾದ ಅಂಶವನ್ನು ಮಾನ್ಯ ಮಂತ್ರಿಯವರು ಹೇಳಿದ್ದಾರೆ. ಮತ್ತು ಸುಮಾರು 25 ದಶಲಕ್ಷ ಟನ್ನಷ್ಟು ಬಿತ್ತನೆ ಬೀಜ ಲಭ್ಯ ಇದೆಯಂತೆ ಹಿಂಗಾರಿಗೆ. ಹಿಂಗಾರಿನಲ್ಲಿ ಏನಂತಂದರೆ ಹಿಂಗಾರು ಜೋಳ ಅಂತ ಬೆಳ್ಕೊಳ್ತಾರೆ ನಮ್ಮ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ, ಗೋಧಿ ಬೆಳೀತಾರೆ ಚಳಿಗಾಲದಲ್ಲಿ, ಅದಾಗ್ಬೋದು. ಮತ್ತು ಈ ಮುಸ್ಕಿನ ಜೋಳ ಅಂತೂ ನೀರಾವರಿ ಒಂದು ಸೌಲಭ್ಯ ಇದ್ದರೆ ಯಾವಾಗ ಬೇಕಾದ್ರೂ ಬೆಳೀಬೋದು. ಸೂರ್ಯಕಾಂತಿ ಕೂಡ ಬೆಳ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಬೆಳೆಗಳಿದ್ದಾವೆ. ಕಡಲೆ ಬೆಳೀತಾರೆ, ರಾಗಿನೂ ಬೆಳೀತಾರೆ. ಅತಿ ಚಳಿ ಅಂತ, ಅತಿ ಚಳಿಯಲ್ಲಿ ಬೆಳೆಯಲ್ಲ, ಸ್ವಲ್ಪ ಇನ್ನೂ ಚಳಿ ಪ್ರಾರಂಭದಲ್ಲೂ ಅಂಥ ತಳಿಗಳನ್ನು ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಈ ಕುಸುಬೆ ಅಂತಾರೆ, ಕುಸುಬೆ ಎಣ್ಣೆ ಕೇಳಿರ್ಬೇಕು, ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆ ಬೆಳೆಗಳು, ಇವೆಲ್ಲ ಸುಮಾರು ಬೆಳೆಗಳನ್ನು ಬೆಳೀತಾರೆ. ಆ ಒಂದು ನಮ್ಮ ಒಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ತರಕಾರಿಗಳು ಅವನ್ನ ಬೆಳ್ಕೋಬಹುದು. ಎಲ್ಲಿ ಕಡಿಮೆ ಒಂದು ಅವಧಿಯ ಒಂದು ತರಕಾರಿಗಳಿದಾವಲ್ಲ ಅವುಗಳನ್ನು ಬೆಳ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಇದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಅಕ್ಟೋಬರ್ 3 ಪ್ರಾರಂಭ ಆಗುತ್ತೆ. ಇದರಲ್ಲಿ ಎಲ್ಲ ರೈತ ಬಾಂಧವರು ಕೂಡ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಮುಖ್ಯವಾಗಿ ಈಗ ಭತ್ತದ ಬೆಳೆಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಕೀಟದ ಹಾವಳಿ ಕಂಡುಬಂದಿದೆ. ಎಲೆಯ ಸುರುಳಿ ಹುಳುವಿನ ಬಾಧೆ, ಅದನ್ನು ನಮ್ಮ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಕೂಡ ಖಚಿತಪಡಿಸಿದ್ದಾರೆ. ಎಲ್ಲ ತಾಲೂಕುಗಳಲ್ಲೂ ಕಂಡುಬಂದಿದೆ ಅಂತ. ಈಗ ಭತ್ತದ ನಾಟಿ ಆಗಿ ಸುಮಾರು 1 ಆಗ್ತಾ ಬಂದಿದೆ, 20 ದಿನದಿಂದ 1 ಈ ಸಂದರ್ಭದಲ್ಲಿ ಈ ಎಲೆ ಸುರುಳಿ ಹುಳುವಿನ ಹಾವಳಿ ಕಂಡುಬಂದಿದೆ. ಇದು ಏನು ಅಂದರೆ ಈ ಭತ್ತದ ಗರಿಗಳನ್ನು ಮಡಚಿಬಿಟ್ಟು ಸುರುಳಿ ಮಾಡಿಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟು ಎಲ್ಲ ಒಳಗಡೆ ಪತ್ರ ಹರಿತಿರುತ್ತಲ್ಲ, ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತೆ. ತಿಂದಾಗ ಏನಾಗುತ್ತೆ, ಅದು ಎಲ್ಲ ಒಂದು ರೀತಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಬೆಳ್ಳಗೆ ಕಾಣುತ್ತೆ. ನೀವು ಗದ್ದೆಯಲ್ಲಿ ನೋಡಿದಾಗ ಏನಪ್ಪ ಹಿಂಗೆಲ್ಲ ಪೈರೆಲ್ಲ ಬೆಳ್ಳಗಾಗಿದೆಯಲ್ಲ ಅಂತ, ಆದರೆ ಸುರುಳಿ ಸುತ್ತಕೊಂಡು ಒಳಗಡೆ ಅದು ಇರುತ್ತೆ. ಇದರಿಂದ ಮುಖ್ಯವಾಗಿ ಅವು ತೆನೆನೇ ಕಟ್ಟೋದಿಲ್ಲ, ಯಾಕೆಂದರೆ ಇನ್ನೂ ತೆಂಡೆನೇ ಒಡೆದಿಲ್ಲ ಅಂದರೆ ಇನ್ನು ತೆನೆ ಕಟ್ಟೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಈ ಹಂತದಲ್ಲೇ ಪ್ರಾರಂಭದ ಹಂತದಲ್ಲೇ ಬಂದಿರೋದ್ರಿಂದ ರೈತರು ಈ ಲಕ್ಷಣಗಳನ್ನು ನೋಡಿಕೊಂಡು ಆದಷ್ಟು ಬೇಗ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕೇನು ಮುಖ್ಯವಾದ ಒಂದು ವಾತಾವರಣ ಅಂಶಗಳು ಕಾರಣ ಆಗುತ್ತೆ ಅಂದರೆ ಮೋಡ ಕವಿದಂಥ ವಾತಾವರಣ ಇದೆ ಈಗ, ಮತ್ತು ತುಂತುರು ಮಳೆ ಹನಿ ಗುಡ್ರು ಅಂತಾರಲ್ಲ, ಭಾಳ ಜೋರಾದ ಮಳೆ ಅಲ್ಲ, ಜೋರಾದ ಮಳೆ ಬಂದರೆ ಅದು ಹೋಗ್ಬಿಡುತ್ತೆ ಕೀಟ, ತುಂತುರು ಮಳೆ ಹನಿ, ಮತ್ತು ಆಗಿಂದಾಗೆ ಕೆಲವು ಟೈಮು ಬಿಸಿಲೂ ಕಾಣ್ತಾ ಇರುತ್ತೆ ಅದು, ಹಾಗೆಯೇ ಮಳೆನೂ ಬರುತ್ತೆ. ಇವೆಲ್ಲ ವಾತಾವರಣಗಳು ಈ ಒಂದು ಎಲೆಯ ಸುರುಳಿ ಹುಳು, ಭತ್ತದ ಎಲೆಯ ಸುರುಳಿ ಹುಳುವಿನ ಹಾವಳಿಗೆ ಮುಖ್ಯವಾದ ಕಾರಣ. ಈ ಕೀಟದ ನಿಯಂತ್ರಣಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಜೀವನ ಚಕ್ರವನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈ ಎಲೆ ಸುರುಳಿ ಹುಳುವಿನ ಪತಂಗ ತಿಳಿ ಹಳದಿ ಬಣ್ಣವನ್ನು ಹೊಂದಿರುತ್ತೆ, ರೆಕ್ಕೆಗಳ ಮೇಲೆ ಕಪ್ಪು ಅಡ್ಡ ಗೆರೆಗಳಿರ್ತವೆ, ಅದು ಒಂದು ಮುಖ್ಯವಾದ ಲಕ್ಷಣ. ಈ ಹೆಣ್ಣು ಪತಂಗ ಈ ಕಬ್ಬಿನ ನಮ್ಮ ಭತ್ತದ ಗರಿ ಇರುತ್ತಲ್ಲ ಎಲೆ, ಮಧ್ಯದ ಒಂದು ಡೇಟ್ ಇರುತ್ತಲ್ಲ, ಮಧ್ಯದ ಒಂದು ನರ, ಅದಕ್ಕೆ ಸಮಾನಾಂತರವಾಗಿ ಮೊಟ್ಟೆ ಇಡುತ್ತಂತೆ, 300 ಇಡುತ್ತಂತೆ. ಇವು ಸುಮಾರು 4-7 ಮೊಟ್ಟೆಯಿಂದ ಹೊರಗಡೆ ಬರ್ತವೆ ಮರಿಗಳು. ಸುಮಾರು 15-27 ಎಲೆಯನ್ನು ಕೆರೆದು ತಿಂತ ಬೆಳಿತವಂತೆ. ಬೆಳೆದ್ಬಿಟ್ಟು ಒಳಗಡೆನೇ ಕೋಶಾವಸ್ಥೆ ಆಗುತ್ತೆ, ಕೋಶಾವಸ್ಥೆ ಆಗಿ ಮತ್ತೆ ಅದು ಚಿಟ್ಟೆ ಹೊರಗಡೆ ಬರುತ್ತೆ. ಹಾಗಾಗಿ ಈ ಒಂದು ಕೀಟವನ್ನು ನಾವು ನಿಯಂತ್ರಣ ಮಾಡಲೇಬೇಕಾಗತ್ತೆ. ಒಂದು 8 ದಿನ ಕೋಶಾವಸ್ಥೆಯಲ್ಲಿದ್ದು ಮತ್ತೆ ಪ್ರೌಢ ಕೀಟ ಬಂದು ಮತ್ತೆ ಮೊಟ್ಟೆ ಇಡೋದು. ಹಾಗಾಗಿ ಹತೋಟಿ ವಿಧಾನಗಳೇನು ಅಂತಂದರೆ, ಈ ಗದ್ದೆ ಬದಲಿನಲ್ಲಿರುವಂಥ ಕಳೆಗಳನ್ನು ಕಿತ್ತು ಸ್ವಚ್ಛಗೊಳಿಸೋದು ಒಂದು ಮುಖ್ಯವಾದ ಕ್ರಮ. ಮತ್ತು ಎಷ್ಟು ಶಿಫಾರಸು ಮಾಡಿದರೆ ಅಷ್ಟು ಮಾತ್ರ ಗೊಬ್ಬರ ಕೊಡಬೇಕು. ಹೆಚ್ಚು ಗೊಬ್ಬರ ಕೊಟ್ಟರೆ ಇಳುವರಿ ಜಾಸ್ತಿ ಬರುತ್ತೆ ಅನ್ನೋದು ತಪ್ಪದು. ಏನು ಶಿಫಾರಸು ಮಾಡಿರೋದು ಪ್ರತಿ ಎಕರೆಗೆ ಅಂದರೆ 30 ಕಿಲೋಗ್ರಾಮ್ನಷ್ಟು ಸಾರಜನಕ, 30 ಕಿಲೋಗ್ರಾಮ್ನಷ್ಟು ರಂಜಕ, ಮತ್ತು 36 ಕಿಲೋಗ್ರಾಮ್ನಷ್ಟು ಪೊಟ್ಯಾಶು ಒಂದು ಎಕರೆಗೆ. ನಾಟಿ ಮಾಡೋ ಸಮಯದಲ್ಲಿ 10 ಕಿಲೋಗ್ರಾಮ್ನಷ್ಟು ಸಾರಜನಕ ಕೊಟ್ಟಿರಬೇಕಾಗತ್ತೆ, 30 ಕಿಲೋಗ್ರಾಮ್ನಷ್ಟು ರಂಜಕ, ಮತ್ತು 18 ಕಿಲೋಗ್ರಾಮ್ನಷ್ಟು ಪೊಟ್ಯಾಶ್ ಕೊಟ್ಟಿರಬೇಕಾಗತ್ತೆ ನಾಟಿ ಸಮಯದಲ್ಲಿ. ಈ ಒಂದು 30 ದಿನದ ಹಂತದಲ್ಲಿ 10 ಕಿಲೋಗ್ರಾಮ್ ಮಾತ್ರ ನಾವು ಸಾರಜನಕ ಕೊಡಬೇಕಾಗತ್ತೆ. ಅಂದರೆ 22 ಕಿಲೋಗ್ರಾಮ್ನಷ್ಟು ಯೂರಿಯಾ ಅಷ್ಟೇ, ಅದಕ್ಕಿಂತ ಹೆಚ್ಚು ಕೊಡಕ್ಕೆ ಹೋಗಬಾರ್ದು. ಮತ್ತೆ ಒಂದು ಒಂದು ತಿಂಗಳ ಮತ್ತೆ ಒಂದು 25 ದಿನ ಬಿಟ್ಕೊಂಡು 10 ಕಿಲೋಗ್ರಾಮ್ನಷ್ಟು ಸಾರಜನಕ, 18 ಕಿಲೋಗ್ರಾಮ್ನಷ್ಟು ಪೊಟ್ಯಾಶ್ ಕೊಡಬೇಕಾಗತ್ತೆ ಅಷ್ಟೇ. ಅದಕ್ಕಿಂತ ಮೀರಿ ಗೊಬ್ಬರವನ್ನು ಕೊಡಬಾರ್ದು. ಸಾರಜನಕ ಗೊಬ್ಬರ ಹೆಚ್ಚೆಚ್ಚು ಕೊಟ್ಟಷ್ಟು ರೋಗಗಳ ಹಾವಳಿನ ಜಾಸ್ತಿ ಆಗುತ್ತೆ, ಮತ್ತು ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಬೆಳೆ ರಸಭರಿತ ಆಗಿಬಿಡುತ್ತೆ, ಕಾಂಡಗಳು ಎಲೆಗಳೆಲ್ಲ ರಸಭರಿತ ಆಗಿಬಿಡುತ್ತೆ. ಬರೀ ಹಸಿರು ಜಾಸ್ತಿ ಆದಂಗೆ ಇದು ಬರುತ್ತೆ, ಈ ಕೀಟಗಳು ಮತ್ತು ರೋಗಗಳು. ಆದ್ದರಿಂದ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಗೊಬ್ಬರ ಕೊಡಬೇಕು. ಇನ್ನು ನಿರ್ವಹಣಾ ಕ್ರಮಗಳಿಗೆ ಬಂದರೆ, ಮುಖ್ಯವಾಗಿ ಕೆಲವು ಕೀಟನಾಶಕಗಳನ್ನು ಶಿಫಾರಸು ಮಾಡಿದ್ದಾರೆ ನಮ್ಮ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು. ಒಂದು ಇಂಡಾಕ್ಸಾ ಕಾರ್ಬ್ ಅಂತ, ಇದನ್ನು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಇದಕ್ಕೆ ಬದಲಾಗಿ ಫ್ಲೂ ಬೆಂಡಿ ಅಮೈಡ್ ಅಂತ ಮತ್ತೊಂದು ಕೀಟನಾಶಕ ಇದೆ. ಇದು 0.4 ಮಿಲಿಲೀಟರು, ಅಂದರೆ 10 ಲೀಟರ್ ನೀರಿಗೆ 4 ಮಿಲಿಲೀಟರ್ನಷ್ಟು ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಇಂಡಾಕ್ಸಾ ಕಾರ್ಬ್ ಆದರೆ 10 ಲೀಟರ್ ನೀರಿಗೆ 5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣೆ ಮಾಡುವಾಗ ಕೀಟನಾಶಕ ಒಂದು ಅಂಟು ದ್ರಾವಣವನ್ನು ಸೇರಿಸಿ ಸಿಂಪರಣೆ ಮಾಡೋದು ಒಳ್ಳೆಯದು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಮುಖ್ಯವಾಗಿ ಸದ್ಯದಲ್ಲಿ ಇರುವಂಥ ಒಂದು ಭತ್ತದ ಬೆಳೆಯನ್ನು ಬಾಧಿಸ್ತಾ ಇರುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ. ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ. ಪ್ರತಿದಿನವೂ ಅವಳನ್ನ ತೊಳೆಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ. ನನ್ನಂತೆ ನಿನ್ನಂತೆ ಪ್ರಾಣಿಗಳಲು ಜೀವವಿದೆ. ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ. ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ. ನಮ್ಮ ಹಾಗೆ ಅವಕು ಕೂಡ ನಲಿವು ಇದೆ, ನೋವು ಇದೆ. ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು ಸುಖದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸುವಂತೆ ಮಾಡೋಣ. ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು. ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ಒಂದು ಸಂತೋಷದ ವಿಚಾರ ಅಂತಂದರೆ, ವಿವಿಧ ಒಂದು ಕೃಷಿಗೆ ಬಳಸುವಂಥ ಉಪಕರಣಗಳ ಮೇಲೆ ಈ GST ಸರಕು ಸೇವಾ ತೆರಿಗೆಯನ್ನು ಕೂಡ ಕಡಿಮೆ ಮಾಡಲಾಗಿದೆ. ಮೊದಲೆಲ್ಲ 18%, 12% ಇದ್ದಿದ್ದು ಅದನ್ನೆಲ್ಲ 5% ತಂದುಬಿಟ್ಟಿದ್ದಾರೆ. ಅದು ಒಂದು ಬಹಳ ಮುಖ್ಯವಾದಂಥ ಅಂಶ. ಮೊದಲೆಲ್ಲ ಐಷಾರಾಮಿ ವಸ್ತುಗಳು ಅಂತೇನು ಕಾರುಗಳು ಇವೆಲ್ಲ ಇರ್ತಾ ಇದ್ವಲ್ಲ, ಅದಕ್ಕೆ ಹಾಕೋ ಅಷ್ಟೇ ಇದಕ್ಕೂ ಯಾಕೆ ತೆರಿಗೆ ಹಾಕಬೇಕು ಅಂತ ಒಂದು ಪ್ರಶ್ನೆ ಇತ್ತು. ಈಗ ನೋಡಿ, ಮುಖ್ಯವಾಗಿ ಟ್ರ್ಯಾಕ್ಟರ್ದು ಮೇಲೆ GST 12%ಇತ್ತು, ಅದನ್ನ 5%ಕ್ಕೆ ಇಳಿಸಿದ್ದಾರೆ. ಒಂದು ಮತ್ತು ಟ್ರ್ಯಾಕ್ಟರ್ ಟೈರ್ಗಳು ಮತ್ತು ಟ್ರ್ಯಾಕ್ಟರ್ಗೆ ಬಳಸುವಂಥ ಬಿಡಿ ಭಾಗಗಳು ಇದಕ್ಕೆಲ್ಲ 18% ಇತ್ತು ಸರಕು ಸೇವಾ ತೆರಿಗೆ, ಅದನ್ನು 5%ಕ್ಕೆ ಇಳಿಸಿದ್ದಾರೆ. ಮತ್ತು ಇನ್ನೊಂದು ಈ ಜೈವಿಕ ಕೀಟನಾಶಕಗಳು, ಬಯೋ ಫರ್ಟಿಲೈಸರ್ ಆಗ್ಬೋದು ಮತ್ತು ಬಯೋ ಏಜೆಂಟ್ಸ್ ಅಂತಾರೆ, ಈಗ ನಾವು ಟ್ರೈಕೋಡರ್ಮ ಅರ್ಜಿಯಾನ ಅಂತೀವಿ. ಈಗ ಒಂದು ದೂರವಾಣಿ ಕರೆ ಇದೆ, ಅದನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ ಸರ್ ನಮಸ್ಕಾರ. ತಾವು ಮಹೇಶ್ ಮಹೇಶ್ ಅವರಲ್ಲ? ಮಹೇಶ್ ಅವರು ಪ್ರತಿಧ್ವನಿ ಬರ್ತಾ ಇದೆ, ಸ್ವಲ್ಪ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಚೆನ್ನಾಗಿದ್ದೀವಿ. ತಾವು ಹಲೋ ಯಾವುದು ಕಾರ್ಯಕ್ರಮ ಕೊಟ್ಟಿದ್ದೀನಿ ನಿಮಗೆ ರೇಡಿಯೋದಲ್ಲಿ? ಕೋಪಟ್ಟಿ ಅವರಲ್ಲ? ಬೇಗು ಪೊನ್ನಪೇಟೆ ತಾಲೂಕು ಬೇಗು. ಸರಿ ಸರಿ ಮಹೇಶ್. ಮಹೇಶ್ ಅವ್ರೀಗ ಯಾವ ಕಾಫಿ ಹೇಗಿದೆ ಬೆಳೆ? ಕಾಫಿ ನಾಟ್ ಬ್ಯಾಡ್, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ ಹಾಂ ಹಾಂ ಹಾಂ. ಯಾವ ಹಂತದಲ್ಲಿದೆ? ಸೆಪ್ಟೆಂಬರ್ ಅಲ್ಲ. ಹೌದು ಹೌದು ಹೌದು. ಎರಡು ಸತಿ ಗೊಬ್ಬರ ಕೊಟ್ಟಾಯ್ತು. ಎರಡನೇ ಸರಿ ಕೊಟ್ರ ಈಗ ಆಗಸ್ಟ್ ಅಲ್ಲಿ ಕೊಟ್ರ? ಸೆಪ್ಟೆಂಬರ್ ಈ ತಿಂಗಳಲ್ಲಿ ಕೊಟ್ರಿ. ಹೌದೌದು. ನೀವು ಎಷ್ಟು ಎರಡು ಸರಿ ಕೊಡ್ತೀರಾ ಕಾಫಿಗೆ? ಸರಿ, ಎರಡು ಸತಿ. ಮೊದಲನೇ ಸರಿ ಯಾವಾಗ ಕೊಟ್ಟಿರ್ತೀರ? ಜೂನ್ ಅಲ್ಲಿ ಕೊಟ್ಟಿರ್ತೀರಿ. ಈ ಸರಿ ಏನು ಬಿಡು ಸಿಗ್ತಾ ನಿಮಗೆ ಕೊಡೋದಕ್ಕೆ? ಮಳೆಗೆ ಸ್ವಲ್ಪ ಬಿಡು ಸಿಕ್ತು. ಮಳೆ ಬಿಡು ಕೊಟ್ಟಿದೆ. ಅಂದ್ರೆ ಆ ಜೂನ್ ಅಲ್ಲಿ ಸ್ವಲ್ಪ ಬಿಡು ಕೊಟ್ಟಾಗ ಹಾಕೊಂಡ್ರಿ ನೀವು ಗೊಬ್ಬರನ? ಕೆಲವರಿಗೆಲ್ಲ ಅದಕ್ಕೂ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿದ್ರು. ಕೆಲವು ಜನ ಸಿಕ್ಕಿಲ್ಲ ಅವಕಾಶ ಇನ್ನು. ಕೊಳೆ ರೋಗ ಎಷ್ಟು ಮಟ್ಟಿಗಿದೆ ನಿಮ್ ಕಡೆ? ಇಲ್ಲ ಸರ್, ನಮ್ಗೆ ಅಷ್ಟು ಮಳೆ ಆಗಿಲ್ಲ. ಮಳೆ ಕಡಿಮೆ. ಎಷ್ಟು ಇಂಚ್ ಆಗಿದೆ ನಿಮ್ದು? 92 ಆಗಿದೆ. ಆದ್ರೂ ಸಾಕಷ್ಟು ಆಗಿದೆ ಅಂತ ಹೇಳ್ಬೋದು. ಕೊಳೆ ರೋಗ ಬಂದಿಲ್ಲ ನಿಮ್ಮ ಒಂದು ರೀತಿ? ಪೊನ್ನಂಪೇಟೆ ಅಲ್ಲ? ಇಲ್ಲ, ನಿಮ್ದು ರೇಡಿಯೋ ಸ್ವಲ್ಪ ದೂರ ಇಡೀರಿ. ಇಲ್ಲ, ನಾನು ರೇಡಿಯೋ ಹೊರಗಡೆ ಇದ್ದೀನಿ. ರೇಡಿಯೋ ಇದೆಯಾ? ಎಕೋ ಬರ್ತಾ ಇದೆಯಾ? ಎಕೋ ಬರ್ತಾ ಇದೆ. ಸರಿ, ಸರಿ ಸರಿ ಸರಿ ಸರಿ. ಕಲ್ಮಣ್ಣ ಜಾಗ ನಮ್ದು, ಅದರಿಂದ ಅಷ್ಟು ಇದಿಲ್ಲ ಅಂತ. ಕೊಳರಾಗ ಬಂದಿಲ್ಲ. ಮೆಣಸು ನೋಡಲು ಹೋಯ್ತು ಸರ್. ಮೆಣಸು ಅಂದ್ರೆ ದಾಟಮಣಿ. ಅಸಲಿದೆ ದಾಟಮಣಿ. ಓ, ದಾಟ್ಕಾಳು ಅಂತಾರಲ್ಲ ಹಂಗೆ? ದಾಟ್ಕಾಳು ಅಂದ್ರೆ ಕಾಳುಗಳು ದೊಡ್ಡದಾಗಿರ್ತವೆ, ಒತ್ತಾಗಿ ಹಿಡಿದಿರಲ್ಲ ಅಲ್ವಾ? ಒಂದು ಅದೇ ದಾಟ್ಕಾಳು ಅಂತಾರೆ. ದಾಟ್ಕಾಳು ಅಂದ್ರೆ ಅದರಿಂದ ಇಳುವರಿನೂ ಸ್ವಲ್ಪ ಅಷ್ಟು ಬರಲ್ಲ. ಇಳುವರಿ ಇರುವ ಮರದಲ್ಲಿ ಒಂದರಲ್ಲಿದೆ. ಅದರಲ್ಲೇನು ಸಮಸ್ಯೆ ಇಲ್ಲ ಮೆಣಸಿನಲ್ಲಿ. ಇಳುವರಿ ಕಡಿಮೆ ಅಂದ್ರೆ ಇದು ರೋಗದ್ದೇನು ಸಮಸ್ಯೆ ಇಲ್ಲ? ಭತ್ತ ಏನ್ ಬೆಳೆಯಲ್ಲಲ್ವಾ ಮಹೇಶ್ ಅವ್ರು ನೀವು? ಕರಿಮೆಣಸು ಕಾಫಿ ನಿಮ್ದು ಮೈನ್? ಅಡಿಕೆ ಹೇಗಿದೆ, ಪರವಾಗಿಲ್ವಾ ಬೆಳೆ? ಕೊಳೆ ರೋಗ ಏನ್ ಕಂಡು ಬಂದಿಲ್ಲ? ಏನ್ ನೋಡಿದ್ರಿ? ಅದೇ ನಾ ಕೇಳ್ತಾ ಇದ್ದೆ. ಬಯೋಫೈಟ್ ಅಂತ ಬರ್ತದೆ, ಬಯೋಫೈಟ್. ಅದೇ ಸರ್, ಬಯೋಫೈಟ್ ಹೊಸದು ಕೇಳಿದ್ದೆ. ಇಲ್ಲ, ಅದನ್ನ ನಮ್ಮ ಇವರೇನು ಶಿಫಾರಸ್ ಮಾಡ್ತಾ ಇಲ್ಲ ಮಹೇಶ್. ಏನಂದ್ರೆ ಶೇಕಡ ಒಂದ್ರೆ ಬೋರ್ಡ ದ್ರಾವಣ ಇದೆಯಲ್ಲ, ಅದನ್ನ ಮುಂಜಾಗ್ರತೆಗೆ ಹೊಡಿಬೇಕಂದ್ರೆ ಮಳೆ ಪ್ರಾರಂಭವಾದ ಸಂದರ್ಭದಲ್ಲಿ. ಬೋರ್ಡ್ ದ್ರಾವಣ ಅಂದ್ರೆ ಈಗ ಕೇಳಿಸ್ಕೊಂಡು ಹೇಳ್ತಾರಲ್ಲ, ನಮ್ಮ ಆ ತರ ಮಿಕ್ಸ್ ಮಾಡೋದ್ರಲ್ಲಿ ಹೆಚ್ಚಿಗೆ ಬರ್ತದೆ ಕಾಣ್ತದೆ. ಅದೇ ಸ್ವಲ್ಪ ಅದ್ರ ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೋಬೇಕು ನೀವು. ನಾನು ಹೊಸತಿ ಕೇಳಿದೆ, ನಿನ್ನೆ ಕೇಳಿದೆ. ನೀವು ಉತ್ತರ ಕೊಟ್ಟಿಲ್ಲ, ಅದು ಬೇಡ ಅಂತೀರಾ? ಇಲ್ಲ, ಬಯೋಫೈಟು ನಮ್ಮ ತಜ್ಞನ್ನ ಕೇಳಿ ನೋಡ್ಬೇಕದು, ಯಾಕೆಂದ್ರೆ ಅದರಲ್ಲಿ ಏನೇನು ಅಂಶ ಇರುತ್ತೆ, ಅದು ಯಾವ್ದು ಒಳಗೊಂಡಿರುತ್ತೆ ಅಂಶಗಳನ್ನ ಅಂತಂದು. ಇದಕ್ಕೆ ಬೋರ್ಡ ಮಿಷನ್ ಆದರೆ ಮೈಲ್ ತುತ್ತ ಇರುತ್ತೆ ಮತ್ತೆ ಸುಣ್ಣ ಇರುತ್ತೆ. ನಿಮಗೆ ಚೆನ್ನಾಗಿದೆಯಾ ಅದು? ನಿಮಗೆ ಚೆನ್ನಾಗಿ ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ ಅಲ್ವಾ? ಹೇಳ್ತಿದ್ರೆ ಮನದು ಸೂಡಿ ಹೋಯ್ತದೆ ಅಂತ. ಕಂಟಿನ್ಯೂ ಹೊಡೆದ್ರೆ ಮರದ ಸೂಳಿ ಬೇಕು ಅಂತ ಹೇಳ್ತಾರೆ. ಸರಿ ಸರಿ, ನಿಮ್ದು ನಾವು ಫೋನ್ ನಂಬರ್ ಇಟ್ಕೊಂಡಿದೀವಿ, ನಾವು ಕರೆ ಮಾಡ್ತೀವಿ ನಿಮಗೆ. ಈಗ ಒಂದು ಪ್ರಶ್ನೆ ಮಹೇಶ್ ನಿಮಗೆ. ಈಗ ಮುಖ್ಯವಾಗಿ ಕಾಫಿ ಬೆಳೆಗೆ ಯಾವ ಕೀಟದ ಹಾವಳಿ ಕಂಡುಬರುತ್ತೆ ಈಗ ಈ ನಮ್ಮ ಬೆಳೆ ಗಟ್ಟಿಯಾದ ಸಂದರ್ಭದಲ್ಲಿ? ಬೆರ್ರಿ ಬೋರರ್ ಸರಿಯಾದ ಉತ್ತರವನ್ನು ಕೊಟ್ರಿ. ಈಗ ಮಳೆಗಾಲದಲ್ಲಿ ಏನು ಸಿಂಪಡಣೆ ಮಾಡ್ಬೋದು ಅಂತೀರಿ ಅದಕ್ಕೆ? ಮಳೆ ಇನ್ನೂ ಸ್ವಲ್ಪ ವಾತಾವರಣದಲ್ಲಿ ತೇವಾಂಶ ಇದೆ, ಒಂದು ಸಿಂಪಡಣೆ ಮಾಡಬೇಕು ಅಂತ ನಮ್ಮ ತಜ್ಞರು ಹೇಳ್ತಾ ಇರ್ತಾರೆ. ಜೈವಿಕ ನಿಯಂತ್ರಣ ಕಾಫಿ ಅದು ಕಾಫಿ ಉಗ್ರಾಂದಲ್ಲಿ ಏನ ಬರುತ್ತ ವಿನೋದ್? ಅದು ಕೆಲವೊಂದು ರೀತಿ ಇರುತ್ತೆ, ಅದರ ಮೈ ಓಡು ಗಟ್ಟಿ ಇರುತ್ತೆ, ನಮ್ಮ ನುಸಿಗಿಂತ ಸ್ವಲ್ಪ ದೊಡ್ಡ ಜಾತಿ. ಅದು ಕೆಲವು ಸಂದರ್ಭದಲ್ಲಿ ಆ ಕಾಯಿಯನ್ನು ಕೊರೆದು ಹಾನಿ ಮಾಡುತ್ತೆ. ಅದರ ಓಡು ಗಟ್ಟಿ ಇರುತ್ತೆ ಬೆನ್ನು ಮೈಮೆ. ಅಂದ್ರೆ ಅದ್ರದ್ದು ಮೂತಿ ಏನಾದ್ರು ಚೂಪಾಗಿರುತ್ತ ಹೇಗೆ? ನಾವು ಗೋಡೌನ್ ವಾರ ಗೋಡೌನ್ ಮಾಡ್ತೀವಲ್ಲ, ಸಣ್ಣ ಸಣ್ಣ ಗೋಡೌನ್ ಸೇರಿದಾಗ ಗಾಳಿ ಹಾರ್ತದ. ಕಾಫಿಗೆ ತೊಂದರೆ ಮಾಡಿಲ್ಲ ಇಲ್ಲ, ಆದ್ರೂ ಅದನ್ನ ತಜ್ಞರಿಗೆ ತೋರಿಸೋದು ಒಳ್ಳೇದು ಮಹೇಶ್. ಅದು ಕಾಫಿಗೆ ಕಾಫಿಗೆ ತೊಂದರೆ ಆಗಿಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಬ್ರೋಕಾ ಬಲೆಗಳು ಅಂತ ಬರ್ತವೆ ಕಾಫಿ ಬೆರ್ರಿ ಬೋರರ್ನ ಸೆರೆ ಹಿಡಿಯೋದಕ್ಕೆ. ಬೆರ್ರಿ ಬೋರರ್ ಅಲ್ದಿದ್ರು ಈ ಉಗ್ರಾಣದಲ್ಲಿ ಇಟ್ಟಾಗ್ಲೂ ಬರೋ ಸಾಧ್ಯತೆ ಇರುತ್ತೆ ಬೆರ್ರಿ ಬೋರರ್, ನೀವು ಹಂಗಂದ್ಕೊಳಕ್ ಆಗಲ್ಲ. ಅಲ್ಲಿ ಈ ಬ್ರೋಕಾ ಬಲೆಗಳನ್ನ ಇಡೋದು ಒಳ್ಳೇದು, ನಿಮ್ಮ ಉಗ್ರಾಣದಲ್ಲೂ ಕೂಡ ಇಡೋದು ಒಳ್ಳೇದು ಅದನ್ನ. ಮತ್ತೆ ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರದ ಸಿಂಪರಣೆಯನ್ನು ಕೂಡ ಮಾಡಬಹುದು ಅಂತಾರೆ ಪ್ರಾರಂಭದಲ್ಲಿ ಈ ತಿಂಗಳಲ್ಲಿ. ಎಲ್ಲಿ ಬೇರೆ ಬೇರೆ ಇರುತ್ತಲ್ಲ, ಕೆಲವರು ಕೆಳಗಡೆ ಬಿದ್ದಿರೋ ಕಾಫಿ ಎಲ್ಲ ಆರಿಸಿರಲ್ಲ, ಅಂತ ಸಂದರ್ಭದಲ್ಲಿ ಸಮಸ್ಯೆ ಹೆಚ್ಚು ಬರೋ ಸಾಧ್ಯತೆ ಇರುತ್ತೆ ಬೇರೆ ಬರೋದು. ಧನ್ಯವಾದಗಳು ಮಹೇಶ್ ಕರೆ ಮಾಡಿದಕ್ಕೆ. ಈಗ ವಿನೋದ್, ನಾವು ಜಿ ಎಸ್ ಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾ ಸರ್. ಈಗ ಜೈವಿಕ ಕೀಟನಾಶಕ ಅಂತ ಹೇಳ್ತಾ ಇದ್ವಿ ನೋಡಿ, ಬೆವೇರಿಯಾ ಬೇಸಿಯನ್ನ ಬಂತು. ಹೌದು, ಅದು ಜೈವಿಕ ಒಂದು ಕೀಟನಾಶಕನೇ. ಜೊತೆಗೆ ಕೆಲವು ಟ್ರೈಕೋಡರ್ಮ ಹಾರ್ಜಿಯಾನಮ್ ಮತ್ತೆ ಪಚೋನಿಯಾ ಇವೆಲ್ಲ ಇದಾವೆ. ಬ್ಯಾಸಿಲಸ್ ಸಬ್ಟಿಲಿಸ್ಸು, ಸೂಡಮನಸ್ ಫ್ಲೋರೆಸೆನ್ಸ್ ಇವೆಲ್ಲ ಜೈವಿಕ ಜೀವಾಣುಗಳು. ಇವುಗಳ ಮೇಲೂ ಶೇಕಡ 12% ಜಿ ಎಸ್ ಟಿ ತದ್ನ ಶೇಕಡ 5 ಇಳಿಸಿದ್ದಾರೆ. ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಈಗ ನಾವು ಕಾರ್ಡಮಮ್ ಸ್ಪೆಷಲ್ಲು ಮತ್ತು ಕರಿಮೆಣಸಿನ ಸ್ಪೆಷಲ್ಲು, ಅಡಿಕೆ ಸ್ಪೆಷಲ್ಲು ಇವೆಲ್ಲ ಇದಾವಲ್ಲ, ಏಲಕ್ಕಿ ಸ್ಪೆಷಲ್ಲು ಇಂಥವೆಲ್ಲ, ಆ ಒಂದು ಸೂಕ್ಷ್ಮ ಪೋಷಕಾಂಶಗಳ ಮೇಲೆ ಇದ್ದ ಜಿ ಎಸ್ ಟಿನೂ ಕೂಡ ಶೇಕಡ 12% ಇಳಿಕೆ ಮಾಡಿದ್ದಾರೆ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳು ಶೇಕಡ 12 ಇದ್ದದ್ದು ಶೇಕಡ 5 ಇಳಿಸಿದ್ದಾರೆ. ಬಹಳ ಒಳ್ಳೆ ಉಪಕ್ರಮ ಇದು, ಯಾಕೆಂದರೆ ಈಗ ಶೇಕಡ 90% ಅದಕ್ಕೆ ಸಹಾಯಧನ ಸಿಗ್ತಾ ಇದೆ ನಮ್ಮ ರೈತರಿಗೆ. ಇನ್ನೂ ಬೆಲೆ ಕಡಿಮೆ ಆಗಿ ನೀರಿನ ಒಂದು ಉಳಿತಾಯಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕೃಷಿ ತೋಟಗಾರಿಕೆ ಅರಣ್ಯಕ್ಕೆ ಬಳಸೋ ಉಪಕರಣಗಳಿಗೂ ಕೂಡ ಜಿ ಎಸ್ ಟಿನ ಶೇಕಡ 12% ಇಳಿಸಿದ್ದಾರೆ. ಇದು ನಮ್ಮ ಕೃಷಿ ಮೇಲೆ ಸಕಾರಾತ್ಮಕವಾದ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಈಗ ಪೇಟೆ ಧಾರಣೆಯನ್ನು ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 28,500 ರೂಪಾಯಿ, ಅರೇಬಿಕಾ ಚೆರಿ 14,300 ರೂಪಾಯಿಂದ 16,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000, ರೋಬಸ್ಟಾ ಚೆರಿ 11,000 ರೂಪಾಯಿಂದ 11,900 ರೂಪಾಯಿಗಳು. ನಮ್ಮ ರೈತ ಬಾಂಧವರಿಗೆಲ್ಲ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಕೇಳುವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ, ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಕಾರ್ಮಿಕ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ಸಾರಿಗೆ ಇಲಾಖೆನ ಕೂಡುಕೂಟಲಿ ಇಂದು ಮಡಿಕೇರಿನ ಕ್ರಿಸ್ಟಲ್ ಸಭಾವಾಡಿಲಿ ಜಿಲ್ಲೆನ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಂಚುವ ಮತ್ತು ಮಂಡಳಿನ ಬೇರೆ ಬೇರೆ ಯೋಜನೆಗಳ ಬಗ್ಗೆಲಿ ಅರಿವು ಕಾರ್ಯಕ್ರಮ ನಡೆದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ನವು, ಅಸಂಘಟಿತ ಕಾರ್ಮಿಕರಿಗೆ ಸೂಕ್ತ ಭದ್ರತೆ ಕೊಡುವುದು ಸರ್ಕಾರದ ಉದ್ದೇಶ ಆಗಿದ್ದು, ಕಾರ್ಮಿಕ ಇಲಾಖೆಯಲ್ಲಿ 26ರಿಂದ 101 ತರಹದ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಸುಮಾರು ಯೋಜನೆಗಳನ್ನ ಜಾರಿ ಮಾಡಿದ್ದು, ಕಾರ್ಮಿಕರು ಇದರ ಪ್ರಯೋಜನ ಪಡ್ಕೊಳಕು ಅಂತ ಹೇಳಿದವು. ಯುವ ನಿಧಿ ಯೋಜನೆ ನಡಿಲಿ ನೋಂದಣಿ ಮಾಡಿಕೊಂಡು ನೇರ ನಗದು ವರ್ಗಾವಣೆನ ಮುಖಾಂತರ ಪೂರ್ತಿ 6 ತಿಂಗಳ ನಿರುದ್ಯೋಗ ಭತ್ಯೆ ಪಡ್ಕೊಂಡಿರುವ ಫಲಾನುಭವಿಗ ಕೌಶಲ್ಯ ತರಬೇತಿ ಮತ್ತು ಉದ್ಯಮಶೀಲತೆ ತರಬೇತಿ ಪಡ್ಕೊಂಬಕ್ಕೆ ಕೌಶಲ್ ಪೋರ್ಟಲಿ ಕಡ್ಡಾಯ ಆಗಿ ನೋಂದಣಿ ಮಾಡಿಕೊಳ್ಳಕು. ಒಂದೊಮ್ಮೆ ತರಬೇತಿ ಪಡ್ಕೊಂಬಕ್ಕೆ ನೋಂದಣಿ ಮಾಡದಿದ್ದರೆ ಅಂಥ ಅಭ್ಯರ್ಥಿಗಳ ನಿರುದ್ಯೋಗ ಭತ್ಯೆನ ನಿಲ್ಲಿಸುವಂತೇಳುವ ಷರತ್ತು ಇದ್ದು, ಕೌಶಲ್ ಪೋರ್ಟಲಿ ನೋಂದಣಿ ಮಾಡಿದ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಿಕೆ ಸೂಕ್ತ ಕ್ರಮ ತಕೊಂಡವೆ. ಹೆಚ್ಚಿನ ಮಾಹಿತಿ ಬೇಕರೆ ಕಚೇರಿನ ಸಂಪರ್ಕ ಮಾಡಕಂತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿನವು ತಿಳಿಸಿಳು. ಅಲ್ಲಾರಂಡ ರಂಗಚಾವಡಿ ಮತ್ತು ಮಡಿಕೇರಿ ಕೊಡವ ಸಮಾಜದ ಕಡೆಯಿಂದ ಹರದಾಸ ಅಪ್ಪನೆರವಂಡ ಅಪ್ಪಚಕವಿನ 158ನೇ ಹುಟ್ಟುಹಬ್ಬನ ಇದೇ ತಿಂಗಳ 21ನೇ ತಾರೀಕು ಮಡಿಕೇರಿನ ಕೊಡವ ಸಮಾಜದಲ್ಲಿ ಆಚರಣೆ ಮಾಡಿಕಿದ್ದು, ಕಾರ್ಯಕ್ರಮದಲ್ಲಿ ಅಲ್ಲಾರಂಡ ವಿಠಲ್ ನಂಜಪ್ಪ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವ ಕವಿ ನೆಪ್ಪುರ ಸಾಕ್ಷ್ಯ ಚಿತ್ರ ಪ್ರದರ್ಶನ, ಸಾಹಿತಿ ನಾಗೇಶ್ ಕಾಲೂರು ನೌಕೆ ಸನ್ಮಾನ ಮತ್ತು ಅಳ್ತಿರ ಮೀದ ದಂಡತಕ್ಕ ಕಾರ್ಯಕ್ರಮದಲ್ಲಿ ಪುಸ್ತಕ ಮತ್ತು ಕವನ ಸಂಕಲನದ ಮೇಲೆ ಸಾಹಿತಿಗಳಿಂದ ಮಾತುಕತೆ ನಡೆಯಕಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆನ ಅಲ್ಲಾರಂಡ ವಿಠಲ್ ನಂಜಪ್ಪನವು ವಹಿಸುವೆ. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ ಇದೇ ತಿಂಗಳ 24ನೇ ತಾರೀಕು ನಡೆಯಕಿರುವ 2ನೇ ವರ್ಷದ ಕಾಫಿ ದಸರಾ ಸಂದರ್ಭದಲ್ಲಿ ಕಾಫಿಯಿಂದ ತಯಾರು ಮಾಡುವ ಬೇರೆ ಬೇರೆ ತರಹದ ತಿಂಡಿಗಳ ಬಗೆಯಲ್ಲಿ ಪೈಪೋಟಿ ಏರ್ಪಾಡು ಮಾಡಿದ್ದು, ಕಾಫಿನ ಮಹತ್ವ ತಿಳಿಸುವ ಮಾಹಿತಿ ಇರುವ ಪೈಪೋಟಿಲಿ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ್ಟ ಕಾಫಿನ ಪರಿಮಳ ರುಚಿ ಇರುವ ಕೇಕ್, ಬ್ರೌನಿ, ಬಿಸ್ಕೆಟ್, ಪುಡ್ಡಿಂಗ್, ಹಾಗೆ ಬೇರೆ ಬೇರೆ ರುಚಿನ ಕಾಫಿ ಹೀಗೆ ಎಲ್ಲ ವಿಭಾಗದಲ್ಲಿ ಪೈಪೋಟಿ ಏರ್ಪಾಡು ಮಾಡಿರೋ ಅಂತ ಸಾಂಸ್ಕೃತಿಕ ಸಮಿತಿನ ಅಧ್ಯಕ್ಷರು ತಿಳಿಸಿದ್ದು, ಇದೇ ತಿಂಗಳ 22ನೇ ತಾರೀಕಿನೊಳಗೆ ಹೆಸರು ನೋಂದಣಿ ಮಾಡಿಕೊಳ್ಳಕು. 66/11 kV ವಿದ್ಯುತ್ ಉಪಕೇಂದ್ರದ ಹೊರಗೆ ಹೋಗುವ ಭಾಗಮಂಡಲ ಫೀಡರ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ್ಟ ನಿರ್ವಹಣಾ ಕಾಮಗಾರಿ ಇರುವುದರಿಂದ ತಾಳತ್ಮನೆ, ಅಪ್ಪಂಗಳ, ಬೆಟಗೇರಿ, ಚೇರಂಬಾಣಿ, ಚೆಟ್ಟಿಮಾನಿ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ ಸುತ್ತಮುತ್ತಲಿನ ಜಾಗಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಹಾಕಿದ್ದು ಸಾರ್ವಜನಿಕರ ಸಹಕಾರ ಕೊಡೋಕು ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಎಂಜಿನಿಯರ್ನವು ಕೇಳಿಕೊಂಡಳು. ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕಡೆಯಿಂದ ನಾಳೆ ಹೊತ್ತಾರೆ 10:30 ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ಜಿಲ್ಲೆನ ಹಿರಿಯ ನಾಗರಿಕರಿಗೆ ಆಟೋಟ ಮತ್ತು ಸಾಂಸ್ಕೃತಿಕ ಪೈಪೋಟಿ ನಡೆಯಕ್ಕಿದ್ದು ಭಾಗವಹಿಸಿಕೆ ಬಾವ ಹಿರಿಯ ನಾಗರಿಕರ ಆಧಾರ್ ಕಾರ್ಡ್ ಅಥವಾ ಹಿರಿಯ ನಾಗರಿಕರ ಗುರುತಿನ ಚೀಟಿ ತಗೊಳಕು ಅಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗ ತಿಳಿಸಿಳು. ಹೈದರಾಬಾದ್ಲಿ ನಡೆದ ರಾಷ್ಟ್ರಮಟ್ಟದ ಫ್ಲಾಗ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಆಟಲಿ ಕರ್ನಾಟಕ ತಂಡದ ನಾಯಕಿಯಾಗಿ ಪ್ರತಿನಿಧಿಸಿದ್ದ ಬಿಎಂ ದೀನಾನವು ಅಕ್ಟೋಬರ್ಲಿ ಚೀನಾ ದೇಶದಲ್ಲಿ ನಡೆಯಕ್ಕಿರುವ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದು ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರುವ ದೀನಾ ಶಿಕ್ಷಕಿ ಬಿಬಿ ಜಾಜಿ ಮತ್ತು ಪೋಸ್ಟ್ ಮಾಸ್ಟರ್ ಮೋಹನ್ ಕುಮಾರ್ ದಂಪತಿಗಳ ಮಗಳು. 2025-26 ವರ್ಷದ ಶೈಕ್ಷಣಿಕ ಸಾಲಗೆ ಗುತ್ತಿಗೆ ಆಧಾರದ ಮೇಲೆ ಪಿಜಿಟಿ ಇಕೊನಾಮಿಕ್ಸ್, ಟಿಜಿಟಿ ಇಂಗ್ಲಿಷ್, ಮೆಸ್ ಹೆಲ್ಪರ್, ಮೇಟ್ರನ್, ಎಂಟಿಎಸ್ ಸೆಕ್ಯೂರಿಟಿ ಗಾರ್ಡ್ ಚಾಕರಿಗಳಿಗೆ ಕೊಡಗು ಜಿಲ್ಲೆನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ನಾಳೆ ಹೊತ್ತಾರೆ 10:30 ನೇರ ಸಂದರ್ಶನಕ್ಕೆ ಅಭ್ಯರ್ಥಿಗಳನ್ನ ಕರೆದಿದ್ದು ಅರ್ಹತೆ ಇರೋವು ಭಾಗವಹಿಸಕ್ಕಂತ ಗೊತ್ತಾವುಟು. ಚಿಲಿನ ಕೊರಾಲ್ಕೋಲಿ ಇದೇ ತಿಂಗಳ 14-15 ನಡೆದ ಅಮೆರಿಕ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ FIS ಪೈಪೋಟಿನ 5 ಕಿಲೋಮೀಟರ್ ರೇಸ್ ಮತ್ತು 1.3 ಕಿಲೋಮೀಟರ್ ಸ್ಟ್ರೀಟ್ ರೇಸ್ಲಿ ಕೊಡಗು ಜಿಲ್ಲೆನ ತೆಕ್ಕಡ ಭವಾನಿ ಭಾಗವಹಿಸಿ 2 ಕಂಚಿನ ಪದಕ ಪಡ್ಕೊಂಡುಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ. ಪ್ರಾಯೋಜಕರು ಕೊಡಗುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನಾನು ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಂಬರ್ 2795 ಕೆದಮಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೆದಮಳ್ಳೂರು. ಇದರ 2024-25 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 18 ನಾಳೆ ಗುರುವಾರ ಪೂರ್ವಾಹ್ನ 10:00 ಸಂಘದ ಅಧ್ಯಕ್ಷರಾದ ಶ್ರೀ ಕೆಎನ್ ಅಯ್ಯಪ್ಪ ಮಿಟ್ಟು ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಿರುನಾಣಿ ಪೊನ್ನಂಪೇಟೆ ತಾಲೂಕು. ಇದರ 2024-25 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 19 ಶುಕ್ರವಾರ ಪೂರ್ವಾಹ್ನ 10 ಸಂಘದ ಅಧ್ಯಕ್ಷರಾದ ಶ್ರೀ ನೆಲ್ಲೀರ ಯು ಚಲನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಸಲಾಗುವುದು. ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ